ಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂ ಮಾತೆ ಮಡಿಲ ಸಿರಿದೇವಿಗೆ ಋಷಿ ಮಹಾ ಋಷಿಗಳ ತಪೋಭೂಮಿ ಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂ ಮಾತೆ ಮಡಿಲ ಸಿರಿದೇವಿಗೆ ಋಷಿಗಳ ತಪೋ ಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂ ಮಾತೆ ಮಡಿಲ ಸಿರಿದೇವಿಗೆ ಋಷಿ ಮಾತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂ ಮಾತೆ ಮಡಿಲ ಸಿರಿದೇವಿಗೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂ ಮಾತೆ ಮಡಿಲ ಸಿರಿದೇವಿಗೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂ ಮಾತೆ ಮಡಿಲ ಸಿರಿದೇವಿಗೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂ ಮಾತೆ ಮಡಿಲ ಸಿರಿದೇವಿಗೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂ ಮಾತೆ ಮಡಿಲ ಸಿರಿದೇವಿಗೆ ಮತ್ತೆ ಮಡಿಲ ಸಿರಿದೇವಿಗೆ ಆರಾಧನೆ ತಾಯಿ ವನದೇವಿಗೆ ಭೂಮಾತೆ ಮಡಿಲ ಸಿರಿದೇವಿಗೆ